ಕೊನೆಗೆ ಕನ್ನಡಿ. ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ, ಸೃಜನಶೀಲತೆಗೆ ಮುನ್ನುಡಿ. ಧನ್ಯನಾದೆ ಧನ್ಯನಾದೆ. ಓಹೋ ಕೇಳಬೇಕಯ್ಯ. ಮನಸ್ಸಿನ ಸವಿನುಡಿ ರೇಡಿಯೋ ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು. ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನಿ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸಮ ಕೀ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹೀ ಕಮ್ ಪ್ರೀಮಿಯಂ ಪೇ ಪೂರೀ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯೀ ಕೇ ಬಾದ್ ಭೀ ಭಾಯೀ. ಹಾಂ ರಿಣಿ ಯಾ ಅರಿಣಿ, ಅಬ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಕದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಯೋ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳ ನೂತನ ತಳಿಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತಳಿಶಾಸ್ತ್ರಜ್ಞರಾದ ಡಾ ಸಿ ನಂದಿನಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಜನಪದ ಗೀತೆಗಳು ಹಾಗೆ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಕೇಳುತ್ತೀರಿ. ಕಡಿಮೆ ಶುಲ್ಕದಲ್ಲಿ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ರೋಟರಿ ವಿದ್ಯಾಲಯ ಚಿತ್ರದುರ್ಗ. ರೋಟರಿ ನೂತನ ಆಡಳಿತ ಮಂಡಳಿಯನ್ನ ಒಳಗೊಂಡಿರುವ ನಮ್ಮ ರೋಟರಿ ಪ್ರೌಢಶಾಲೆಗೆ ಆಂಗ್ಲ ಮಾಧ್ಯಮ ಬೋಧನಾ ಅನುಭವವಿರುವ ಅಧ್ಯಾಪಕ ಅಧ್ಯಾಪಕಿಯರು ಬೇಕಾಗಿದ್ದು ಆಕರ್ಷಕ ವೇತನವನ್ನ ನೀಡಲಾಗುತ್ತದೆ. ವಿದ್ಯಾರ್ಹತೆ ಬಿಎ ಬಿಪಿಎಡ್, ಎಂಎ ಬಿಎಡ್ ಹಾಗೂ ಬಿಎ ಬಿಎಡ್ ಮೂಲ ದಾಖಲಾತಿ ಪ್ರತಿಯೊಂದಿಗೆ ಸಂಪರ್ಕಿಸಿ ಅರ್ಹ ಅಭ್ಯರ್ಥಿಗಳು ಸಂಪರ್ಕಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9845283101, ಮತ್ತೊಂದು 8722478616. ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ 2/5/2025 ಆಗಿರುತ್ತದೆ. ಪ್ರಕಟಣೆ ಶರಾಫ್ ಎಂ ಹುಚ್ಚುರಾಯ ಶೆಟ್ಟಿ, ಎಂಎಚ್ ಚಂದ್ರಶೇಖರ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲಾ ಯಾದವಗೊಲ್ಲ ಸಮುದಾಯ ಹೋರಾಟ ಸಮಿತಿಗೆ ಹೊಸ ಪದಾಧಿಕಾರಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲು ತೀರ್ಮಾನಿಸಲಾಗಿದೆ. ಸಮಿತಿಯಲ್ಲಿ ನೋಂದಣಿ ಹೊಂದಿರುವ ಸದಸ್ಯರುಗಳು ಆಧಾರ್ ಕಾರ್ಡ್, ಎಲೆಕ್ಷನ್ ಐಡಿ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್ ಒಳಗೊಂಡ ದಾಖಲೆಗಳನ್ನು ಕಳುಹಿಸಲು ವಿಳಾಸ ಸಿ ಚಿತ್ತಯ್ಯ, ಸಂಚಾಲಕರು ಯಾದವಗೊಲ್ಲ ಸಮುದಾಯ, ಕನಸು ನಿಲಯ, 7ನೇ ಕ್ರಾಸ್, ಜೋಗಿಮಟ್ಟಿ ರಸ್ತೆ, ಚಿತ್ರದುರ್ಗ. ಮಾಹಿತಿಗೆ ಕರೆ ಮಾಡಿ 9483772570. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳ ನೂತನ ತಳಿಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತಳಿಶಾಸ್ತ್ರಜ್ಞರಾದ ಡಾಕ್ಟರ್ ಸಿ ನಂದಿನಿ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಸಿರಿಧಾನ್ಯಗಳ ಮಹತ್ವ ಹಾಗೂ ನೂತನವಾಗಿ ಈ ಒಂದು ಸಿರಿಧಾನ್ಯಗಳಲ್ಲಿ ಯಾವ ಯಾವ ಒಂದು ತಳಿಗಳು ಇದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ತಳಿಶಾಸ್ತ್ರಜ್ಞರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ನಂದಿನಿ ಮೇಡಮ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಸಿರಿಧಾನ್ಯಗಳ ಮಹತ್ವ ಹಾಗೂ ನೂತನ ತಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಮೇಡಮ್ ಹೇಳಿ ಮೇಡಮ್, ಈಗ ಮೊದಲೇದಾಗಿ ಈ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ತಿಳಿಸಿಕೊಡಿ ಮೇಡಮ್. ಸಿರಿಧಾನ್ಯಗಳಂದ್ರೆ ಈಗ ಎಲ್ಲರೂ ಆಲ್ರೆಡಿ ನೋಡ್ತಾ ಇದ್ದೀರಾ, ಇಡೀ ನಮ್ಮ ಭಾರತದಲ್ಲಾಗ್ಲಿ ರಾಷ್ಟ್ರ ಮಟ್ಟದಾಗ್ಲಿ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಮಾಡಿದ್ರು, 2018 ಭಾರತದಲ್ಲಿ ರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಮಾಡಿದ್ರು. ಇದೆಲ್ಲರ ಉದ್ದೇಶ ಸಿರಿಧಾನ್ಯಗಳ ಮಹತ್ವ ಎಲ್ರಿಗೂ ತಿಳಿಸ್ಬೇಕು, ಅದ್ರ ಉಪಯೋಗ ಏನು, ಅದ್ರ ಉಪಯುಕ್ತತೆ ಏನು ಅನ್ನೋದ್ರ ಬಗ್ಗೆ ಜನರಿಗೆ ಮಾಹಿತಿ ನೀಡಬೇಕು ಅನ್ನೋದ್ರ ಬಗ್ಗೆ. ಈ ಸಿರಿಧಾನ್ಯಗಳೇನು ಎಲ್ಲಿ ಯಾವ್ದು ಬರುತ್ತೆ ಅಂದ್ರೆ, ನಾವು 9 ಧಾನ್ಯ ಸಿರಿಧಾನ್ಯ ಅಂತೀವಿ, ಅದ್ರ ನಾವು 7 ಸಿರಿಧಾನ್ಯ ಅಂತ ಹೆಚ್ಚಾಗಿ ಆಲ್ರೆಡಿ ಜೋಳ ಮತ್ತೆ ಸಜ್ಜನೆ ಹೆಚ್ಚಾಗಿ ಬೆಳೀತಿದ್ದಾರೆ. ಅದ್ ಬಿಟ್ಟರೆ ಈ ತರ ಸಿರಿಧಾನ್ಯ ರಾಗಿ, ನವಣೆ, ಸಾಮೆ, ಹರ್ಕ, ಬರಗು, ಕೊರ್ಲೆ, ಉದುಲು, ಈ ಎಲ್ಲದನ್ನು ಸೇರಿ ಸಿರಿಧಾನ್ಯ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಇವನ್ನೆಲ್ಲ ಕಿರುಧಾನ್ಯ ಅಂತ ಕರೀತಾ ಇದ್ರು, ಯಾಕಂದ್ರೆ ಕಾಳುಗಳು ತುಂಬಾ ಚಿಕ್ಕದಾಗಿರುತ್ತೆ, ಅದಕ್ಕೆ ಕಿರುಧಾನ್ಯ ಅಂತ ಕರಿತಾ ಇದ್ರು. ಆದ್ರೆ ಈಗಿನ ದಿನಗಳಲ್ಲಿ ಅದನ್ನ ಸಿರಿಧಾನ್ಯ ಅಂತ ಮಾರ್ಪಾಟು ಮಾಡಿದ್ದಾರೆ ಹೆಸರು. ಯಾಕೆ ಅಂದ್ರೆ ಸಿರಿ ಅಂದ್ರೆ ಈ ಹೆಸರಲ್ಲೇ ಹೇಳುತ್ತೆ ನಮಗೆ. ಈ ಎಲ್ಲಾ ಧಾನ್ಯಗಳಲ್ಲೂ ಹೆಚ್ಚಾಗಿ ನಾವು ಪೋಷಕಾಂಶಗಳನ್ನ ನೋಡಬಹುದು, ಕ್ಯಾಲ್ಸಿಯಂ ಇರ್ಬೋದು, ಕಾರ್ಬೋಹೈಡ್ರೇಟ್, ಶರ್ಕರೆ, ಪಿಷ್ಟ, ಮಿನರಲ್ಸ್ ಅಂದ್ರೆ ಕಬ್ಬಿಣಾಂಶ, ಜಿಂಕ್, ಐರನ್, ಎಲ್ಲದನ್ನು ಹೆಚ್ಚಾಗಿದೆ. ನಾವು ಬೇರೆ ದಿನನಿತ್ಯ ಆಹಾರದಲ್ಲಿ ಬಳಸೋದು ಅಕ್ಕಿ, ಗೋಧಿ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಈಗ ನಾವು ರಾಗಿನಲ್ಲಿ ತಾಂಡ್ರೆ ಹೆಚ್ಚಾಗಿ ಕ್ಯಾಲ್ಸಿಯಂ, ಬೇರೆ ಎಲ್ಲ ಅಕ್ಕಿ ಮತ್ತೆ ಗೋಧಿನಲ್ಲಿ ಏನೋ 1 PPM 2 PPM ಇದ್ರೆ, ಇದ್ರಲ್ಲಿ 300-350 PPM ಇದೆ ರಾಗಿನಲ್ಲಿ. ಆ ಕ್ಯಾಲ್ಸಿಯಂ ಹೆಚ್ಚಾಗಿ ಬೇಕೇ ಬೇಕು, ಮಕ್ಳಿಗೂ ಆಗ್ಲಿ ಹೆಣ್ಮಕ್ಳಿಗಾಗ್ಲಿ ಈ ಮೂಳೆ ಬೆಳವಣಿಗೆಗೆ ಎಲ್ಲ ತುಂಬಾ ಉಪಯುಕ್ತತೆ ಆಗತ್ತೆ. ಮತ್ತೆ ಈ ರೈತರು ಹೆಚ್ಚಾಗಿ ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲರೂ ನಾವು ರಾಗಿ ತಿಂದ್ರೇನೆ ನಮಗೆ ಗಟ್ಟಿ ಇರೋದು, ಶಕ್ತಿ ಬೇಕು ಅಂತಾರೆ. ರಾಗಿ ಒಂದು ಎಲ್ಲರೂ ಬಳಸ್ತಾ ಇದಾರೆ ಆಲ್ರೆಡಿ, ಈ ತರ ಸಿರಿಧಾನ್ಯಗಳನ್ನ ಹಿಂದೆ ಬಳಸ್ತಾ ಇದ್ರು, ಈಗ ಕ್ರಮೇಣವಾಗಿ ವರ್ಷ ಕಳೆದಂಗೆ ಕಡಿಮೆ ಆಗಿದೆ ಸಿರಿಧಾನ್ಯಗಳನ್ನ ಬೆಳೆಸೋದು. ಯಾಕಂದ್ರೆ ಅಕ್ಕಿ ಪಡಿತರ ವ್ಯವಸ್ಥೆಯಲ್ಲೂ ಫ್ರೀಯಾಗಿ ಸಿಗುತ್ತೆ, ಮತ್ತೆ ಅದರಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂತ ಕೆಲವರು ಅಕ್ಕಿಗೆ ಅನ್ನಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸಿರಿಧಾನ್ಯಗಳಲ್ಲಿ ಟೇಸ್ಟ್ ಇರಲ್ಲ, ತಿನ್ನಕ್ಕಾಗಲ್ಲ ಅನ್ನೋದು. ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಸಿರಿಧಾನ್ಯ ಈ ಫೈಬರ್ ಕಂಟೆಂಟ್ ಇರ್ಬೋದು ನಮಗೆ, ಅಂದ್ರೆ ನಿಧಾನವಾಗಿ ರಕ್ತದಲ್ಲಿ ಈ ಸಕ್ಕರೆ ಅಂಶನ ನಿಧಾನವಾಗಿ ಬಿಡುಗಡೆಗೊಳಿಸುತ್ತೆ ಈ ಸಿರಿಧಾನ್ಯಗಳು. ಅದರಿಂದ ಈ ಸಕ್ಕರೆ ಕಾಯಿಲೆ ಇರ್ಬೋದು, BP, ಶುಗರ್, ಕ್ಯಾನ್ಸರ್ ಇರ್ಬೋದು, ಮತ್ತೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಥೈರಾಯ್ಡ್, PCOD ಪ್ರಾಬ್ಲಮ್, ಇವೆಲ್ಲವನ್ನು ಈ ಸಿರಿಧಾನ್ಯಗಳಿಂದ ಕಡಿಮೆ ಮಾಡಬಹುದು. ಇವೆಲ್ಲವಕ್ಕೂ ಸಿರಿಧಾನ್ಯ ರಾಮಬಾಣ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಸಿರಿಧಾನ್ಯಗಳಿಗೆ ಸಾಕಷ್ಟು ಔಷಧೀಯ ಗುಣಗಳು ಇದ್ದಾವೆ ಅಂತ ಹೇಳ್ತೀರಾ? ಔಷಧೀಯ ಗುಣಗಳು ಅಂದ್ರೆ ಇದರಲ್ಲಿ ಎಲ್ಲದರಲ್ಲೂ ಈ ಮಿನರಲ್ಸ್ ಇರ್ಬೋದು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿದೆ. ಈಗ ಐರನ್ ಕಂಟೆಂಟ್, ಈಗ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ರಕ್ತಹೀನತೆ ನೋಡ್ತೀವಿ, ಹೆಣ್ಮಕ್ಳಲ್ಲಾಗ್ಲಿ ಮಕ್ಕಳಲ್ಲಾಗ್ಲಿ more than 50% ರಕ್ತಹೀನತೆ ಇದೆ. ಅದೇ ನಾವು ಏನ್ ನಾವು ಅದನ್ನ ಟ್ಯಾಬ್ಲೆಟ್ ಮುಖಾಂತರ ಅದ್ರ ಮುಖಾಂತರ ಕೊಡೋದ್ರ ಬದಲು ನಾವು ಹೆಚ್ಚಾಗಿ ಏನ್ ತಿಂತೀವೋ ಅದು ದಿನನಿತ್ಯ ಬಳಸೋದ್ರಲ್ಲೇ ಅದು ಹೆಚ್ಚಾಗಿರೋದನ್ನ ನಾವು ಬಳಸೋದ್ರಿಂದ ನಾವು ಇದನ್ನ ಕ್ರಮೇಣವಾಗಿ ಕಡಿಮೆ ಮಾಡಬಹುದು. ಈ ರಕ್ತಹೀನತೆ ಇರ್ಬೋದು, ರಕ್ತಹೀನತೆಯಿಂದಾನೇ ಎಷ್ಟೋ ಹೆಣ್ಮಕ್ಳಾಗ್ಲಿ ಮಕ್ಕಳಿಗಾಗ್ಲಿ ಈ ಸಮಸ್ಯೆ ನೋಡ್ತಾ ಇದೀವಿ. ಅದೇ ರೀತಿ ಸಕ್ಕರೆ ಕಾಯಿಲೆ ಅಂತ ಈಗಾಗಲೇ ಮೋರ್ ದನ್ 50% ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ, ಬಿಪಿ ಇರ್ಬೋದು, ಹಾರ್ಟ್ ಅಟ್ಯಾಕ್ ಅಂತೂ ನಾವು ದಿನನಿತ್ಯ ನೋಡ್ತಾನೆ ಇದೀವಿ. ಈ ಎಲ್ಲದಕ್ಕೂ ಈಗ ರಕ್ತದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಅಂಶ ನಾವು ನಿಧಾನವಾಗಿ ಬಿಡುಗಡೆಗೊಳಿಸೋದ್ರಿಂದ, ಮತ್ತೆ ಆಮೇಲೆ ಕೊಬ್ಬಿನ ಅಂಶ ಹೆಚ್ಚು ಮಾಡಲ್ಲ, ಕೊಲೆಸ್ಟ್ರಾಲ್ ಅಂತೀವಿ ನಾವು, ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ. ಈ ಸಿರಿಧಾನ್ಯ ತಿನ್ನೋದ್ರಿಂದ ಫೈಬರ್ ಕಂಟೆಂಟ್ ಎಲ್ಲಾ ಸಿರಿಧಾನ್ಯದಲ್ಲೂ ಜಾಸ್ತಿ ಇದೆ. ಬೇರೆದ್ರಲ್ಲ 1-2% ಇದ್ರೆ ಸಿರಿಧಾನ್ಯಗಳಲ್ಲಿ 12-9%, ಕೆಲವುದ್ರಲ್ಲಂತೂ 13% ಇದೆ. ನಾವು ಯಾವುದು ಬಾರ್ನೆಡ್ ಮಿಲೆಟ್ ಅಂತೀವಿ, ಊದಲು ಮತ್ತೆ ಕೊರ್ಲೆನಲ್ಲಿ ಹೆಚ್ಚಾಗಿ ಇವನ್ನೆಲ್ಲ ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮತ್ತೆ ಬದುಕೋದು ಜನ 60-70 ವರ್ಷಕ್ಕೆ ಬಂದಿದೆ. ಹಿಂದಿನ ಕಾಲದಲ್ಲಿ 90-100 ವರ್ಷ ಬದುಕ್ತಾ ಇದೆ, ಆಯಸ್ಸು ಕಡಿಮೆ ಆಗಿದೆ, ಆಯಸ್ಸು ಕಡಿಮೆ ಆಗ್ತಾ ಬರ್ತಿದೆ. ಅಂದ್ರೆ ಇದಕ್ಕೆಲ್ಲ ಏನ್ ಕಾರಣ ಅಂತೀರಾ? ನಾವು ತಿನ್ನ ಆಹಾರ ಪದ್ಧತಿ ಇರ್ಬೋದು, ಈಗಿಂದ ಯಾವ್ದನ್ನು ನಾವು ತರಕಾರಿ ಬೆಳಿತೀವಿ, ಹಣ್ಣು ಬೆಳಿತೀವಿ, ಎಲ್ಲದಕ್ಕೂ ಇಷ್ಟು ಈಗ ಔಷಧಿ ಸಿಂಪರಣೆ ಮಾಡ್ತೀವಿ. ಮತ್ತೆ ಯಾರನ್ನು ರಾಸಾಯನಿಕ ಗೊಬ್ಬರ ಬಳಸದೆ ಯಾರು ಬೆಳೆಯಲ್ಲ, ಎಲ್ಲರೂ ಹಿಂದಿನ ಕಾಲದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿ ಅಷ್ಟೇ ಬೆಳೀತಾ ಇದ್ರು. ಈಗ ಎಲ್ಲರೂ ರಾಸಾಯನಿಕ ಗೊಬ್ಬರ ಹಾಕಿ ಹಾಕ್ತಾರೆ, ಏನ್ ಪಿ ಕೆ ಹಾಕ್ತಾರೆ, ಮತ್ತೆ ಯಾವುದೇ ಹುಳಗಳು ಹೆಚ್ಚಾಗಿದೆ. ಹಿಂದಿನ ಕಾಲದಲ್ಲಿ ಯಾವ್ದು ಕೀಟಬಾಧೆ ರೋಗ ಬಾಧೆ ಕಡಿಮೆ ಇತ್ತು, ಈಗೆಲ್ಲ ಕೀಟಬಾಧೆ ಒಂದ್ ಮೆಣಸಿನಕಾಯಿ ಬೆಳಿಬೇಕು ಅಂದ್ರೆ ಎಷ್ಟು ಕೀಟನಾಶಕ ಸಿಂಪಡಣೆ ಮಾಡ್ತೀವಿ. ಅದೇ ರೀತಿ ಒಂದ್ ಟೊಮ್ಯಾಟೋಗೂ ಅಷ್ಟೇನೆ, ಅದನ್ನೆಲ್ಲ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಕೆಲಸದಲ್ಲಿ ಸರಿಯಾಗಿ ತೊಳಿತೀವಿ, ಬಳಸಲ್ಲ. ಇದೇ ರೀತಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಮ್ಮ ತಿನ್ನೋ ಆಹಾರದಲ್ಲೇ ಸೇವನೆ ಮಾಡೋದ್ರಿಂದ ಬರ್ತಾ ಬರ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಾ ಪಾರ್ಟ್ಸ್ ಗಳಲ್ಲೂ ಅದು ಸೇರ್ಕೊಂಡಾಗ ಅದರ ಕ್ರಿಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಿರಿಧಾನ್ಯಗಳಲ್ಲಿ ಏನಂದ್ರೆ ಹೆಚ್ಚು ರೋಗ ಮತ್ತೆ ಕೀಟ ಬಾಧೆ ತುಂಬಾ ಕಡಿಮೆ ಇರೋದ್ರಿಂದ ರೋಗ ಮತ್ತೆ ಕೀಟನಾಶಕ ಸಿಂಪಡಣೆ ಮಾಡೋದೇ ಇಲ್ಲ, ಹಂಗಾಗಿ ಬಳಸೋದ್ರಿಂದ ತುಂಬಾ ಒಳ್ಳೇದು. ಈಗ ಹೇಳಿದ್ರೆ ನೀವು ಹಿಂದಿನ ಕಾಲದಲ್ಲಿ ಇವನ್ನ ಕಿರಿಧಾನ್ಯ ಅಂತ ಹೇಳ್ತಿದ್ರು, ಆದ್ರೆ ಈಗ ಸಿರಿಧಾನ್ಯಗಳಾಗಿದಾವೆ. ಇವು ಸಿರಿವಂತರ ಒಂದು ಧಾನ್ಯ ಅಂತ ಹೇಳಿ ಇವತ್ತು ನಾವು ಹೇಳಿದ್ರೆ ತಪ್ಪಾಗಲಾರ್ದು, ಆ ಮಟ್ಟಕ್ಕೆ ಈ ಒಂದು ಬೆಳೆಗಳು ಹೋಗಿದ್ದಾವೆ. ಸಿರಿಧಾನ್ಯಗಳನ್ನ ಇತ್ತೀಚೆಗೆಲ್ಲ ಕಡಿಮೆ ಮಾಡ್ತಾ ಇದ್ರು ನಮ್ಮ ರೈತರು ಬೆಳೆಯುವಂಥದ್ನ, ಹೆಚ್ಚಾಗಿ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ಈಗ 2018 ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಸಿರಿಧಾನ್ಯ ವರ್ಷನ್ ಮಾಡಿದ್ರು, ಅವಾಗ ಎಲ್ಲಾ ಕಡೆ ಪ್ರೋಗ್ರಾಮ್ಸ್ ಸಭೆ ಸಮಾರಂಭಗಳನ್ನ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸಕ್ಕೆ ಜನಗಳಿಗೆ. ಅದಾದ್ಮೇಲೆ ವರ್ಷ ವರ್ಷ ಮಾಡ್ತಾನೆ ಬಂದ್ರು. ಈ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ವರ್ಷ ವರ್ಷ ಬೆಂಗಳೂರಲ್ಲಿ ಮಾಡ್ತಾ ಸಿರಿಧಾನ್ಯ ಮೇಳ ಅಂತ ಮಾಡ್ತಾನೆ ಇದಾರೆ, ಮತ್ತೆ ಎಲ್ಲಾ ಕಡೆ ಡಿಸ್ಟಿಕ್ಟ್ ಲೆವೆಲ್ ಅಲ್ಲೂ ಸಿರಿಧಾನ್ಯ ಮೇಳ, ಕೃಷಿ ಇಲಾಖೆಯಿಂದನೂ ಸಿರಿಧಾನ್ಯಗಳ ಮೇಳ ಮಾಡ್ತಿದ್ದಾರೆ. ಮತ್ತೆ ಈ 2023 ನಮ್ಮ ದೇಶದಲ್ಲ ರಾಜ್ಯದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದ್ರ ಬಗ್ಗೆ ಅರಿವು ಮೂಡಬೇಕು, ಇದ್ರ ಉಪಯುಕ್ತತೆ ಏನು ಇದನ್ನ ಬಳಸೋದ್ರಿಂದ ಅನ್ನೋದ್ರ ಬಗ್ಗೆ ಎಲ್ಲಾ ಕಡೆ ಅರಿವು ಮೂಡಿಸಿದ್ದಾರೆ ಜನಗಳೆಲ್ಲ. ಆಲ್ರೆಡಿ ನಗರವಾಸಿಗಳಲ್ಲಿ ಇದ್ರದ್ದು ಉಪಯುಕ್ತತೆ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಮತ್ತೆ ಸಿರಿಧಾನ್ಯನ್ನು ಎಲ್ಲರೂ ಡೈರೆಕ್ಟ್ ಆಗಿ ಬಳಸಕ್ ಆಗದಿದ್ರು ಈಗಾಗಲೇ ಸಿರಿಧಾನ್ಯಗಳ ಮಿಶ್ರಣ ಅದು ಬೇರೆ ತರ ಎಲ್ಲ ಬಂದಿದೆ ಮಾರ್ಕೆಟ್ ಅಲ್ಲಿ, ಎಲ್ಲರೂ ಅದನ್ನ ಕಷಾಯ ತರ ಮಾಡ್ಕೊಂಡು ಕುಡಿತಾರೆ, ಬೆಳಗ್ಗೆ ಟಿಫನ್ ಗೆ ಕೆಲವರು ಅದನ್ನೇ ರೀಪ್ಲೇಸ್ ಮಾಡ್ಕೊಂತಿದ್ದಾರೆ. ಹಂಗಾಗಿ ಅವ್ರಿಗೆ ಒಳ್ಳೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇರೋದ್ರಿಂದಾನೆ ಎಲ್ಲರೂ ಸಿರಿಧಾನ್ಯ ಕಡೆ ಒಲವು ಮೂಡ್ತಾ ಇದೆ. ಹಂಗಾಗಿ ಯಾರೇ ನೋಡಿದ್ರು ಶುಗರ್ ಬಿಪಿ ಎಲ್ಲರೂ ಸಿರಿಧಾನ್ಯ ತಿಂದ್ರೆ ಕಡಿಮೆ ಆಗುತ್ತಂತಲ್ವಾ, ಸಿರಿಧಾನ್ಯ ಹೆಂಗ್ ಬಳಸೋದು ತಿನ್ನೋದು, ನಾವೇ ಯಾವ್ದೇ ಮೇಳ ಮಾಡ್ತೀವಿ ನಮ್ಮ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರದಲ್ಲಿ, ಅವಾಗ ಜನಗಳೆಲ್ಲ ಕೇಳ್ತಾರೆ ಹೆಂಗ್ ಬಳಸೋದು ಇದನ್ನ, ನಾವು ಬಳಸಬೇಕು, ಶುಗರ್ ಬಿಪಿ ಇರೋದು ಒಳ್ಳೇದಂತಲ್ವಾ. ಎಲ್ರಿಗೂ ಆಲ್ರೆಡಿ ಅದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿದೆ, ಬಟ್ ಬಳಸೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಈಗ ಇದ್ರದ್ದು ನಾವು ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚು ಮಾಡಬೇಕು. ಜನಗಳಲ್ಲಿ ಬೇಡಿಕೆ ಬಂದಾಗ ಈಗ ರಾಗಿ ಹೆಚ್ಚು ಬೆಳೀತಿದ್ದಾರೆ, ರೈತರೆಲ್ಲ ತಿಂತಾ ಇದಾರೆ ಆಲ್ರೆಡಿ, ಜನನು ತಿಂತಿದ್ದಾರೆ. ಅದೇ ರೀತಿ ಸಿರಿಧಾನ್ಯಗಳನ್ನ ಈಗ ಹೆಚ್ಚು ಬಳಸೋದ್ರಿಂದ ಸಿರಿಧಾನ್ಯಗಳನ್ನ ಉತ್ಪಾದನೆ ಉತ್ಪಾದಕತೆ ನಾವು ಹೆಚ್ಚು ಮಾಡಬೇಕು. ನಮ್ ಇಡೀ ಕರ್ನಾಟಕದಲ್ಲಿ ನಾವು ಹೇಳಬೇಕು ಅಂದ್ರೆ ಅದೊಂದು ನಮ್ ಹೆಮ್ಮೆ. ಚಿತ್ರದುರ್ಗ ಡಿಸ್ಟಿಕ್ ಹೆಚ್ಚು ಸಿರಿಧಾನ್ಯಗಳ ಬೆಳೀತಾ ಇರೋ ನಾಡು ಅಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಅಂದ್ರೆ ಈಗ ಆರೋಗ್ಯ ಸಮಸ್ಯೆಗಳು ಬಂದಾಗ ನಾವು ಈ ಒಂದು ಸಿರಿಧಾನ್ಯಗಳನ್ನ ಬಳಕೆ ಮಾಡೋದ್ರ ಬದ್ಲಿ, ಅಂದ್ರೆ ಮುಂಚಿತವಾಗಿ ನಾವು ಯಾವಾಗ್ಲೂ ಸಿರಿಧಾನ್ಯಗಳನ್ನ ಬಳಕೆ ಮಾಡ್ತಾ ಹೋದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆರೋಗ್ಯ ಸಮಸ್ಯೆಗಳನ್ನ ಬರದೇ ಆಗಿ ತಡೆಗಟ್ಟಬಹುದು ಅಂತೀರಾ? ಇನ್ನು ರೋಗ ಬಂದ್ಮೇಲೆ ಔಷಧಿ ತಗೋಣೋ ಬದಲು ರೋಗ ಬರೋದನ್ನೇ ನಾವು ತಡೆಗಟ್ಟಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬಂದ್ಮೇಲೆ ನಾವು ಔಷಧಿ ತಗೋಳೋದ್ರಿಂದ ಅದರಿಂದ ನಮಗೆ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ. ಹೈ ಡೋಸೇಜ್ ನಾವು ಟ್ಯಾಬ್ಲೆಟ್ ತಗೊಂಡ್ರೆ ಕಿಡ್ನಿ ಸಮಸ್ಯೆ ಆಗುತ್ತೆ, ಈಗ ಎಷ್ಟೋ ಜನ ಡಯಾಲಿಸಿಸ್ ನೋಡ್ತೀವಿ. ಅದ್ರ ಬದಲು ನಾವು ಏನು ಬರದೇ ಇರಂಗೆ ನಾವು ಆಹಾರದಲ್ಲೇನೆ ನಾವು ಒಳ್ಳೆ ಪ್ರಮಾಣದಲ್ಲಿ ಎಲ್ಲಾ ಪೋಷಕಾಂಶಗಳಿರೋ ಆಹಾರನ ಸೇವಿಸೋದ್ರಿಂದ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ನಾವು ದಿನನಿತ್ಯ ಹೆಚ್ಚು ಏನ್ ಬಳಸ್ತೀವಿ, ಅಕ್ಕಿ ಬಳಸ್ತೀವಿ, ಅನ್ನ ಸಾರು ತಿಂತಿರ್ತೀವಿ. ಅದ್ರ ಬದಲು ಅದೇ ಅಕ್ಕಿ ಬದಲು ಸಿರಿಧಾನ್ಯಗಳ ಅಕ್ಕಿ ಬಳಸ್ರಿ, ಜೋಳ ಬಳಸಬಹುದು, ರಾಗಿ ಜೋಳ ಬಳಸಬಹುದು, ರಾಗಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಮಾಡಬಹುದು, ರಾಗಿ ಮುದ್ದೆ, ಇಲ್ಲ ಈ ಎಲ್ಲಾ ಸಿರಿಧಾನ್ಯಗಳನ್ನ ಅದನ್ನು ಬೇರೆ ಅನ್ನ ತರನೇ ಮಾಡ್ಕೊಂಡು ಅನ್ನ ಸಾರು ತಿನ್ಬಹುದು. ಅದೇ ರೀತಿ ಬಿಸಿಬೇಳೆ ಬಾತ್ ಯೂಸ್ ಮಾಡೋದು, ಉಪ್ಪಿಟ್ಟಿಗೆ ಯೂಸ್ ಮಾಡಬಹುದು. ನಾವೇನೇ ಟಿಫನ್ ಮಾಡ್ತೀವೋ ಇಲ್ಲ ಅದಕ್ಕೆ ಸಿರಿಧಾನ್ಯ ಬಳಸ್ಕೋಬಹುದು. ಇಡ್ಲಿ ದೋಸೆ ಕೂಡ ಸಿರಿಧಾನ್ಯ ಬಳಸಬಹುದು. ಈ ನವಣೆ ಸಾಮೆ ಹರ್ಕ ಕೊರ್ಲೆ ಏನಿದೆ ಅದನ್ನ ಬಳಸ್ಕೋಬಹುದು. ಈಗ ಮಾತಾಡ್ತಾ ಒಂದ್ ಮಾತಾಡಿದ್ರ ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಹೆಚ್ಚಾಗಿ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯಕ ನಮ್ಮ ರೈತರು ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರ, ಅಂದ್ರೆ ಇಷ್ಟೊಂದು ಮಟ್ಟಿಗೆ ನಮ್ಮ ರೈತರು ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯಕ ಕಾರಣ ಏನು ಅಂತ ಹೇಳ್ತೀರಾ? ಏನ್ ಒಳ್ಳೆಯ ಧಾರಣೆ ಇದೆ ಅಂತ ಬೆಳೀತಾರೋ, ಅಥವಾ ಭೂಮಿ ಫಲವತ್ತತೆ ಇಲ್ಲದ್ರು ಬೆಳಿಬಹುದು ಅನ್ನೋ ದೃಷ್ಟಿಯಿಂದ ಬೆಳೀತಾ ಇದ್ರು ಚಿತ್ರದುರ್ಗ ಭಾಗದಲ್ಲಿ? ಇವಾಗಿಂದ ಅಲ್ಲ, ಹಿಂದಿನ ಕಾಲದಿಂದಾನು ಬೆಳೀತಾ ಇದ್ರು, ಸ್ವಲ್ಪ ಮಟ್ಟಿಗೆ ಬೆಳೀತಾ ಇದ್ರು. ಯಾವಾಗ ಇದು ಇದ್ರ ಬಗ್ಗೆ ತುಂಬಾ ಅರಿವು ಮೂಡಿ ಇದ್ರ ಬಗ್ಗೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಎಲ್ಲಾ ರೈತರು ಇದ್ರ ಕಡೆ ತಿರುಗ್ತಾ ಇದಾರೆ. ಈಗ ಬೇರೆ ಬೆಳೆಯೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ, ಸಿರಿಧಾನ್ಯಗಳಿಗೆ ಖರ್ಚು ಹೆಚ್ಚು ಬರಲ್ಲ. ಏನಂತಂದ್ರೆ ಮತ್ತೆ ಹವಾಮಾನ ವೈಪರೀತ್ಯ ಏನೇ ಹೆಚ್ಚು ಕಡಿಮೆ ಆದ್ರೂ ನಾವು ಇಳುವರಿ ನೋಡಬಹುದು. ಇಲ್ಲಿ ನಮ್ಮ ಚಿತ್ರದುರ್ಗ ಸ್ವಲ್ಪ ಮಳೆ ಕಡಿಮೆನೆ, 500-550 ಮಧ್ಯಮ ಒಣವಲಯ ಅಂತೀವಿ, ಮಳೆ ಕಡಿಮೆನೆ 500-550 ಮಳೆ ಬರಬಹುದು. ಅಷ್ಟು ಮಳೆಗೇನೆ ತುಂಬಾ ಚೆನ್ನಾಗಿ ಬರುತ್ತೆ ಸಿರಿಧಾನ್ಯಗಳು. ಮತ್ತೆ ಎಲ್ಲಾ ಸಿರಿಧಾನ್ಯಗಳು ಆಲ್ಮೋಸ್ಟ್ 3 ತಿಂಗಳಿಗೆ ಕಟಾವ್ ಆಗುತ್ತೆ. ನಾವು ಈಗೆಲ್ಲ ಏನ್ ಮಾಡ್ತಾರೆ, ಟ್ರ್ಯಾಕ್ಟರ್ಲೇ ಬಿತ್ತನೆ ಮಾಡ್ತಾರೆ, ಖರ್ಚು ಹೆಚ್ಚು ಬರೋದಿಲ್ಲ ಬೆಳೆಯೋದಕ್ಕೆ. ಮತ್ತೆ ಯಾವುದೇ ರೋಗ ಮತ್ತೆ ಕೀಟಬಾಧೆ ಇರಲ್ಲ. ಮತ್ತೆ ಅಂತರ ಬೇಸಾಯ ಮಾಡೋದ್ರಿಂದ ಅಲ್ಲೇ ಕಳೆ ಹೋಗುತ್ತೆ, ಹಂಗಾಗಿ ಲೇಬರ್ಸ್ ನಿಟ್ಟು ಕಳೆ ಕೀಳೋದೇನ್ ಬೇಕಾಗಲ್ಲ. ಅದೇ ರೀತಿ ಯಾವುದೇ ಔಷಧಿ ಮತ್ತೆ ರೋಗನಾಶಕ ಕೀಟನಾಶಕಗಳು ಬಳಸೋದಿಲ್ಲ, ಅದರಿಂದನೂ ಅವರು ಸೇವ್ ಮಾಡಬಹುದು. ಅದೇ ರೀತಿ ಮತ್ತೆ ಕಟಾವುಗೂ ಮತ್ತೆ ಬೀಜ ಬೇರ್ಪಡಿಸೋಕು ಯಂತ್ರಗಳು ಬಂದಿದೆ, ಕಟಾವು ಮಾಡಿ ಹಿಂದೆನೆ ಬೀಜನ ಬೇರ್ಪಡಿಸುತ್ತೆ. ಈಗ ಆಲ್ರೆಡಿ ಹೊಸದುರ್ಗ ಭಾಗದಲ್ಲಿ ನಾವು 2024 17,000 ಎಕರೆ ಇತ್ತು, ಅದೇ ಈಗ 2024 ಮೊನ್ನೆ ಮುಂಗಾರಲ್ಲಿ 24,000 ಬರೀ ಸಾಮೆ ಒಂದೇ ಇತ್ತು. ಅದೇ ರೀತಿ ಇತರ ಸಿರಿಧಾನ್ಯಗಳು 3,000-4,000 ಹೆಕ್ಟೇರ್ ಅಷ್ಟು ಬೆಳೆದಿದ್ದಾರೆ. ಅಂದ್ರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಿರಿಧಾನ್ಯಗಳನ್ನ ಬೆಳೆಯೋದು. ಇಡೀ ಕರ್ನಾಟಕದಲ್ಲಿ ನಾವು 30,000-40,000 ಹೆಕ್ಟೇರ್ ಸಿರಿಧಾನ್ಯ ಇದೆ ಅಂದ್ರೆ 30,000 ಹೆಕ್ಟೇರ್ ನಮ್ಮ ಹೊಸದುರ್ಗ ತಾಲೂಕಲ್ಲೇ ಇದೆ. ಅದು ಬಿಟ್ರೆ ಇನ್ ಹಿರಿಯೂರು ಮತ್ತೆ ಚಳ್ಳಕೆರೆ ಭಾಗದಲ್ಲೂ ಇದನ್ನ ಬೆಳೀತಾ ಇದಾರೆ. ನಾನೇನ್ ಹೇಳ್ತೀನಿ, ಸಾಮೆ ಒಂದು ಹೆಚ್ಚಾಗಿ ಬೆಳೀತಿದ್ದಾರೆ, ಸಾಮೆ ಜೊತೆಗೆ ಇತರೆ ಸಿರಿಧಾನ್ಯಗಳನ್ನು ಬೆಳೀರಿ, ಬರ್ಗು ಇರ್ಬೋದು, ಕೊರಲೆ, ಹಾರ್ಕ ಇರ್ಬೋದು, ಊದಲು ಎಲ್ಲವನ್ನು ಬೆಳಿಬಹುದು. ಇಲ್ಲಿ ನಮ್ಮ ವಾತಾವರಣಕ್ಕೆ ಚೆನ್ನಾಗೇ ಬರುತ್ತೆ ಇಲ್ಲಿ. ಈಗ ಮೊದ್ಲೆಲ್ಲ ಹೇಳ್ತಾ ಇದ್ರು ಸಿರಿಧಾನ್ಯಗಳಲ್ಲಿ ಈಗ ಒಕ್ಕಣೆ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ರು. ಈಗೆಲ್ಲ ನೀವ್ ಹೇಳಿದ್ರ ಯಂತ್ರಗಳೆಲ್ಲ ಬಂದವೆ, ಯಾವುದೇ ಸಮಸ್ಯೆ ಇಲ್ಲ ರೈತರಿಗೆ ಒಕ್ಕಣೆ ಮಾಡೋಕ್ಕಾಗಿರ್ಲಿ ಕಟಾವ್ ಮಾಡೋಕ್ಕಾಗಿರ್ಲಿ ಅಂತ ಹೇಳಿದ್ರ. ಈಗ ಮಾರಾಟದ ದೃಷ್ಟಿಯಿಂದ ನೋಡಿದ್ರೆ ಅಂದ್ರೆ ಸಿರಿಧಾನ್ಯಕ್ಕೆ ಒಳ್ಳೆ ಬೇಡಿಕೆ ಇದೆ ಅಲ್ವಾ? ರೈತರು ಒಳ್ಳೆಯ ಲಾಭದಾಯಕವಾಗಿ ಆದಾಯ ಗಳಿಸ್ಬೇಕಂತಂದ್ರೆ ಯಾವ ರೀತಿ ಮಾರಾಟ ಮಾಡಬಹುದು ಅಂತ ಹೇಳ್ತೀರಾ? ಇಲ್ಲೇ ಹೊಸದುರ್ಗದಲ್ಲೇ ಈಗ ಎಲ್ಲ ಸಿರಿಧಾನ್ಯಗಳನ್ನ ಮಾರ್ಕೆಟ್ ಇಲ್ಲೇ ಚೆನ್ನಾಗಿದೆ. ಅದೇ ರೀತಿ ಸ್ವಲ್ಪ ಸರ್ಕಾರ ಕೂಡ ಇದ್ರ ಬಗ್ಗೆ ನಿಟ್ಟು ವಹಿಸಿ ಬೇರೆ ಕಡೆ ಹೊಸದುರ್ಗ ಅಷ್ಟೇ ಇಲ್ಲ, ಹಿರಿಯೂರು, ಈಗ ಡಿಸ್ಟಿಕ್ ಚಿತ್ರದುರ್ಗ ಇಲ್ಲೂ ಸ್ವಲ್ಪ ಮಾರ್ಕೆಟ್ ವ್ಯವಸ್ಥೆ ಕಲ್ಪಿಸ್ಕೊಟ್ರೆ ಸಿರಿಧಾನ್ಯಗಳನ್ನ ಬೆಳೆಯಕ್ಕೆ ರೈತರಿಗೆ ಪ್ರೋತ್ಸಾಹ ನೀಡಬಹುದು. ಈಗ ನಾವು ಸಾಕಷ್ಟು ನೋಡಿದೀವಿ ಮೇಡಮ್, ಈಗ ಹೊಸದುರ್ಗ ತಾಲೂಕಿನಲ್ಲಿ ಸಿರಿಧಾನ್ಯ ಸಾಕಷ್ಟು ಬೆಳೀತಾರೆ ಅಂತ ಹೇಳಿದ್ರ, ಅಂದ್ರೆ ನೇರವಾಗಿ ಅವರು ಮಾರ್ಕೆಟ್ ಬಿಟ್ಟು ಮಾರಾಟ ಮಾಡಲ್ಲ, ಸಂಘ ಸಂಸ್ಥೆಗಳ ಮುಖಾಂತರ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಮುಖಾಂತರ ಅದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡುವಂತದನ್ನ ನೋಡಿದ್ವಿ. ಅಂದ್ರೆ ಇದ್ರ ಬಗ್ಗೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಿ ನಮ್ಮ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳಿಗೆ? ಸ್ವಸಹಾಯ ಗುಂಪುಗಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಈಗ ನಾವು ಡೈರೆಕ್ಟ್ ಹಂಗೆ ಮಾರಿದ್ರೆ 4,000-4,500 ಸಿಗ್ಬಹುದು, ಗ್ರೈನ್ ಅಂತೀವಿ ಹಂಗೆ ಮಾರಾಟ ಮಾಡಿದ್ರೆ. ನಾವೆಲ್ಲ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡಿನೇ ತಿನ್ನೋದು, ಅಕ್ಕಿ ಮಾಡಿ ಯಾವ ಹಿಂಗೆ ಭತ್ತನ ಅಕ್ಕಿ ಮಾಡಿ ತಿಂತೀವೋ ಅದೇ ತರ ಸಿರಿಧಾನ್ಯಗಳನ್ನ ಮೇಲ್ಗಡೆ ಹೊಟ್ಟೆದ್ದು ಅದ್ರ ಅಕ್ಕಿನೇ ನಾವು ಬಳಸೋದು. ಅದಕ್ಕೆ ನಾವೇನು ಈ ಸ್ವಸಹಾಯ ಗುಂಪುಗಳು ಈಗ ಆಲ್ರೆಡಿ ಹೊಸದುರ್ಗ ತಾಲೂಕಲ್ಲಿ ಕೃಷಿ ಇಲಾಖೆಯಿಂದನು ಕೆಲವು ಕಡೆ ಸುಮಾರು ಕಡೆ ಇದು ಪ್ರೊಸೆಸಿಂಗ್ ಅದನ್ನ ಅಕ್ಕಿ ಮಾಡೋ ಮಿಷಿನ್ಗಳನ್ನು ಕೊಟ್ಟಿದ್ದಾರೆ. ಏನ್ ಮಾಡ ಅಕ್ಕಿ ಮಾಡಿಸ್ಬಿಟ್ಟು ಅದನ್ನ ಅವ್ರದೇ ಒಂದು ಸ್ವಸಹಾಯ ಸಂಘಕ್ಕೆ ಒಂದು ಹೆಸರು, ಅವ್ರದೇ ಒಂದು ಬ್ರ್ಯಾಂಡ್ ಅಲ್ಲಿ ಅಕ್ಕಿ ಮಾಡಿ ಮಾರಿದ್ರೆ ಅವರಿಗೆ ಹೆಚ್ಚು ಲಾಭ ಸಿಗತ್ತೆ. ಅದೇ ರೀತಿ ಒಂಥರ ಗುಂಪು ಮಾಡ್ಕೊಂಡು ಈಗ ಬೆಂಗಳೂರಲ್ಲಿ ಸುಮಾರು ಕಡೆ ನಾವು ನೋಡಿದೀವಿ, ಎಲ್ಲಾ ಕಡೆನೂ ಬರೋದು ದಾವಣಗೆರೆ ಇಲ್ಲ ಚಿತ್ರದುರ್ಗ ಭಾಗದಿಂದಾನೆ. ಯಾವ್ದು ಹೈಟೆಕ್ ಶಾಪ್ಗಳು ಇರ್ಬೋದು, ಮೋರು, ಮೆಟ್ರೋ, ಎಲ್ಲಾ ಕಡೆನೂ ಈ ಕಡೆಯಿಂದಾನೆ ಬರುತ್ತೆ. ಹಂಗಾಗಿ ಈ ತರ ಗುಂಪುಗಳನ್ನ ಮಾಡ್ಕೊಂಡು ಅವರೇ ಅಕ್ಕಿ ಮಾಡಿ ಮಾರೋದ್ರಿಂದ ಅವ್ರಿಗೆ ಹೆಚ್ಚು ಸ್ವಲ್ಪ ಲಾಭ ಸಿಗುತ್ತೆ. ಅದೇ ರೀತಿ ಈಗ ಚಕ್ಲಿ, ನಿಪ್ಪಟ್ಟು ಆಗ್ಲಿ ಸುಮಾರು ಮಾಡ್ತಾ ಇದಾರೆ ಸಿರಿಧಾನ್ಯಗಳಲ್ಲಿ, ಅದು ಕೂಡ ಸ್ವಸಹಾಯ ಸಂಘಗಳಿಂದ ಮಾಡ್ತಿದ್ದಾರೆ. ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿದಾಗ ಹೆಚ್ಚು ಹೆಚ್ಚು ಲಾಭ ಗಳಿಸಬಹುದು ಅಂತ ಹೇಳ್ತೀರಾ? ಈಗ ನಾವು ಬೇರೆ ಈಗ ನೋಡ್ಬೋದು, ಈಗ ಎಷ್ಟು ಮಾರ್ಕೆಟ್ ಅಲ್ಲಿ ಎಷ್ಟು ತರ ಮಿಕ್ಸ್ ಗಳು ಬಂದಿದೆ. ಈಗ ಯಾರಿಗೂ ಮಾಡ್ಕೊಂಡು ತಿನ್ನೋ ಅಷ್ಟು ಈಗ ನಗರ ವಾಸಿಗಳಲ್ಲಿ ಟೈಮ್ ಇರಲ್ಲ. ನಾವು ಬೆಂಗಳೂರಲ್ಲೇ ನೋಡ್ಬೋದು, ಎಲ್ಲ ಕಂಪ್ನಿ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಯಾರಿಗೂ ಟೈಮ್ ಇರಲ್ಲ ಈ ಸಿರಿಧಾನ್ಯ ಮಾಡ್ಕೊಂಡು ತಿನ್ನೋ ಅಷ್ಟು. ಏನು ಅಮಲಿ ಮಾಡ್ಕೊಂಡು ಕುಡೀರಿ, ಪೌಡರ್ ತರ ನಾವು ಮಾಡಿ ಎಲ್ಲ ಮಿಶ್ರಣ ಮಾಡಿಕೊಟ್ರೆ ಎಲ್ಲರೂ ಈಸಿಯಾಗಿ ಬಳಸ್ತಾರೆ. ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಆಹಾರಗಳನ್ನ ತುಂಬಾ ಜನ ಬಳಸ್ತಾ ಇದಾರೆ. ಈಗ ರೆಡಿ ದೋಸೆ ಇಟ್ಟಿರ್ಬೋದು, ರೆಡಿ ಇಡ್ಲಿ ಇಟ್ಟಿರ್ಬೋದು, ಮಿಲೆಟ್ ಮಿಕ್ಸ್ ಆತರ ಬಳಸ್ತಾ ಇದಾರೆ ಜನ. ಆತರ ಕಂಪ್ನಿಗಳು ಈಗ ತುಂಬಾ ಮುಂದೆ ಬರ್ತಾ ಇದೆ. ಅಂದ್ರೆ ಕಂಪನಿಗಳ ಮುಖಾಂತರ ಮಾರಾಟ ಮಾಡೋದಕ್ಕಿಂತ ರೈತರು ನೇರವಾಗಿ ತಮ್ಮ ಒಂದು ಗುಂಪುಗಳ ಮುಖಾಂತರ ಮಾರಾಟ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ ಹೇಳ್ಬೋದಲ್ವಾ? ರೈತರಿಗೆ ಆಲ್ರೆಡಿ ನಮ್ ಚಿತ್ರದುರ್ಗದಲ್ಲಿ ಇಷ್ಟೆಲ್ಲಾ ಬೆಳೀತಾ ಇದಾರೆ ಸಿರಿಧಾನ್ಯ. ಇವರೇ ಒಂದು ಬ್ರ್ಯಾಂಡ್ ನಾನು ಹೇಳ್ದೆ, ಈಗ ಅವ್ರದೇ ಒಂದು ಏನೋ ಒಂದು ಬ್ರ್ಯಾಂಡ್ ಅಲ್ಲಿ ಅಕ್ಕಿನೇ ಆಗ್ಲಿ, ಈಗ ನಾವು ಮಾರ್ಕೆಟ್ ಅಲ್ಲಿ ಎಲ್ಲ 100 ರೂಪಾಯಿ ಮೇಲೆ ಇದೆ ಕೆಜಿ. ಯಾವ ಸಿರಿಧಾನ್ಯ 100 ರೂಪಾಯಿಗಿಂತ ಕಡಿಮೆ ಇಲ್ಲ. ನಮಗೆ ಬೇಕಾದ್ರೆ ಅಕ್ಕಿ 60-70-75 ರೂಪಾಯಿಗೆ ಸಿಗ್ಬಹುದು, ಇಲ್ಲ ಫ್ರೀ ಆಗೂ ಸಿಗುತ್ತೆ ಪಡಿತಾವ್ರ. ಆದ್ರೆ ಸಿರಿಧಾನ್ಯ ಎಲ್ಲ ರೇಟ್ ಜಾಸ್ತಿನೇ ಇದೆ. ಇವರು ಡೈರೆಕ್ಟ್ ಆಗಿ 30-40 ರೂಪಾಯಿಗೆ ಹಾಕಿ ಇದು ಗ್ರೈನ್ ನ ಡೈರೆಕ್ಟ್ ಮಾರೋ ಬದಲು ಅದನ್ನ ಅಕ್ಕಿ ಮಾಡಿಸಿ ಮಾರಬಹುದು, ಇಲ್ಲ ಎಲ್ಲ ಮಿಲೆಟ್ ಪೌಡರ್ ತರ ಮಾಡಿ ಅದನ್ನ ಮಾರಬಹುದು, ಅಥವಾ ಅವ್ರದೇ ಒಂದು ಬ್ರ್ಯಾಂಡ್ ತರ ಮಾಡ್ಕೊಂಡು ಮಾರಿದ್ರೆ ಹೆಚ್ಚು ಲಾಭ ಗಳಿಸಬಹುದು. ಅಂದ್ರೆ ಆ ರೀತಿ ಈಗ ನಮ್ಮ ಒಂದು ಭಾಗದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಮುಖಾಂತರ ಮಾರಾಟ ಮಾಡುವಂತದ್ದನ್ನ ನಾವು ನೋಡಿದೀವಿ ಹೊಸದುರ್ಗ ತಾಲೂಕಿನಲ್ಲಿ. ಅಂತ ರೈತ ಮಹಿಳೆಯರಿಗೆ ಏನಾದರೂ ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಏನಾದರೂ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ತರಬೇತಿ ಕೊಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಾವು ಕಳೆದ ವರ್ಷನೂ ಅಷ್ಟೇ ಈ ಸಿರಿಧಾನ್ಯಗಳನ್ನ ಹೆಂಗ್ ಬೆಳಿಬೇಕು ಇಂದ ಹಿಡಿದು ಹೆಂಗ್ ಮೌಲ್ಯವರ್ಧನೆ ಮಾಡಬೇಕು, ಮೌಲ್ಯವರ್ಧಿತ ಆಹಾರ, ಅದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ಮಾಡಿದೀವಿ. ಇದನ್ನ ಅನೌನ್ಸ್ ಮಾಡ್ತಿರ್ತೀವಿ, ವರ್ಷ ವರ್ಷ ಇದೇ ಇರುತ್ತೆ. ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ವಲಯ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ, ನಮ್ದು ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಮಾಡ್ತಾನೆ ಇರ್ತೀವಿ. ನಾವು ಅನೌನ್ಸ್ ಮಾಡ್ತೀವಿ, ರೈತರು ಯಾರು ಇಂಟ್ರೆಸ್ಟ್ ಇರುತ್ತೋ ಬಂದು ಭಾಗವಹಿಸಬಹುದು. ಅವರು ಮೌಲ್ಯವರ್ಧಿತ ಆಹಾರ ಹೆಂಗೆ ಸಿರಿಧಾನ್ಯಗಳಿಂದ ಮಾಡೋದನ್ನ ಹೇಳ್ಕೊಡ್ತೀವಿ. ಎಷ್ಟು ದಿನದ ತರಬೇತಿ ಇರುತ್ತೆ ಮೇಡಮ್? ಕೆಲವು ದಿನ 2 ದಿನ 3 ದಿನದ್ದು ಇದೆ, ಕೆಲವು ದಿನ 10 ದಿನದ್ದು ಇರುತ್ತೆ. ಅದನ್ನ ಅನೌನ್ಸ್ ಮಾಡ್ತೀವಿ, ಅದು ಡಿಪೆಂಡ್ ನಮ್ಗೆ ಯಾವ ತರ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೋ ಅದ್ರ ಮೇಲೆ ಕಂಡಕ್ಟ್ ಮಾಡ್ತೀವಿ. ಮೇಡಮ್, ಇಲ್ಲೇ ತನಕ ಈ ಒಂದು ಸಿರಿಧಾನ್ಯಗಳು ಯಾವ್ಯಾವ ಬರ್ತವೆ, ಅದರ ಒಂದು ಮಹತ್ವ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಿದಿರಾ. ಈಗ ನೂತನ ತಳಿಗಳ ಬಗ್ಗೆ ಮಾತಾಡೋಣ ಮೇಡಮ್. ಅಂದ್ರೆ ಈ ಒಂದು ಸಿರಿಧಾನ್ಯಗಳಲ್ಲಿ ಇತ್ತೀಚೆಗೆ ಹೊಸ ಹೊಸ ತಳಿಗಳು ಅಂತಂದ್ರೆ ಯಾವ್ಯಾವ ಬಿಡುಗಡೆ ಆಗಿದೆ ಮೇಡಮ್, ಇದ್ರ ಬಗ್ಗೆ ಹೇಳಿ ಮೇಡಮ್. ಇನ್ನೊಂದು ತಳಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇಷ್ಟು ಚಿತ್ರದುರ್ಗದಲ್ಲಿ ಹೆಚ್ಚು ಕರ್ನಾಟಕದಲ್ಲಿ ಬೆಳೀತಾರೆ ಸಿರಿಧಾನ್ಯ ಅಂತ, ಬಟ್ ಯಾರನೇ ಹೋಗಿ ನೀವು ರೈತನ್ ಕೇಳಿದ್ರು ಯಾರೋ ಎಲ್ಲಿಂದ ಬೀಜ ತಂದು ಹಾಕಿದ್ರೆ ಏನೋ ಮಾರ್ಕೆಟ್ ಇಂದ ತಂದು ಹಾಕಿದೆ ಅಂತಾರೆ. ಯಾರು ಹೊಸ ತಳಿಗಳನ್ನ ಬಳಸೋದ್ರ ಬಗ್ಗೆ ಯಾರು ಇದ್ ಮಾಡಿಲ್ಲ, ಮಾಹಿತಿ ಇಲ್ಲ, ಮತ್ತೆ ಅವ್ರಿಗೆ ಬೀಜನ ಲಭ್ಯತೆ ಇಲ್ಲದೆ ಇರ್ಬೋದು, ಮತ್ತೆ ತಳಿ ಇದೆ ಇದ್ರಲ್ಲಿ ಅನ್ನೋದು ಅವರಿಗೆ ಗೊತ್ತು ಇಲ್ಲ. ನಾವು ಹೋದ ವರ್ಷ ಒಂದು 10-12 ಟ್ರೈನಿಂಗ್ ಮಾಡಿದ್ವಿ ಹೊಸದುರ್ಗ ಭಾಗ, ಚಿತ್ರದುರ್ಗ, ಚಳ್ಳಕೆರೆ ಎಲ್ಲಾ ಭಾಗದಲ್ಲೂ ಟ್ರೈನಿಂಗ್ ಕೊಡಕ್ ಹೋದಾಗ ಫಾರ್ಮರ್ಸ್ ಏನ್ ಕೇಳಿದ್ರು, ಇದ್ರಲ್ಲೂ ತಳಿಗಳು ಇದೆಯಾ ಸಿರಿಧಾನ್ಯಗಳಲ್ಲೂ? ಅವ್ರು ಬರೀ ಯಾವ್ದು ರಾಗಿಲ್ ಕೇಳಿದ್ದಾರೆ, ಇಲ್ಲ ಹೈಬ್ರಿಡ್ ಮೆಕ್ಕೆಜೋಳ ಅಲ್ಲಿ ಇಲ್ಲಿ ಕಂಪ್ನಿಲಿ ತಂದಾಕ್ತಾರೆ, ಸಿರಿಧಾನ್ಯಗಳಲ್ಲೂ ತಳಿ ಇದೆಯಾ ಮೇಡಮ್ ಅಂತ ಕೇಳಿದಾರೆ ನಮ್ನೆ. ಹಂಗಾಗಿ ಸಿರಿಧಾನ್ಯಗಳಲ್ಲೂ ಹೊಸ ಹೊಸ ತಳಿ ಇದೆ. ಈಗ ಸಾಮೆ ಅಂದ್ರೆ ಇವ್ರು ಯಾವ್ದೋ ಲೋಕಲ್ ಬೆಳೀತಾರೆ, ಸ್ಥಳೀಯ ತಳಿಗಳು ಯಾವ್ದು ಹಿಂದಿನ ಕಾಲದಿಂದ ಬಳಸಿದಾರೆ ಅದೇ ಬೀಜ ಹಾಕೋದು ಬೆಳೆಯೋದು. ಸಾಮೆ ಬೆಳೀತಾರೆ, ಈ ಸಾಮೆನಲ್ಲೂ DHLM-36-3 ಅಂತಿದೆ. ಇದು 85-90 ದಿನಕ್ಕೆ ಬರುತ್ತೆ, ರಾಜ್ಯ ಮಟ್ಟದಲ್ಲಿ ಬಿಡುಗಡೆಗೊಂಡಿರೋದು. ಅದೇ ರೀತಿ CLMV-1 ಅಂತ ಒಂದು ವೆರೈಟಿ ಇದೆ, ಇದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಗೊಂಡಿರೋದು, ಇದು 85-90 ದಿನ ಕಟಾವಿಗೆ ಬರುತ್ತೆ. ಈ ಎಲ್ಲದನ್ನು ನಮ್ಗೆ ಎಕರೆಗಾದ್ರೆ 8-10 ಕ್ವಿಂಟಲ್ ಬರುತ್ತೆ, ಹೆಕ್ಟೇರ್ಗಾದ್ರೆ ನಮ್ಗೆ 18-20 ಕ್ವಿಂಟಲ್-22 ಕ್ವಿಂಟಲ್ ವರೆಗೂ ನೀಟಾಗಿ ಬೆಳೆದ್ರೆ ಅಷ್ಟು ಇಳುವರಿ ನೋಡಬಹುದು. ಈ CLMV-1 ಅನ್ನೋದು ನಮ್ಮ ಹತ್ರ ಸ್ವಲ್ಪ ಬೀಜ ಲಭ್ಯತೆ ಇದೆ, ನಮ್ಮಲ್ಲಿ ಹೋದ ವರ್ಷ ಬೆಳೆಸಿದ್ವಿ. ಅದೇ ಒಂದು 20 ಕ್ವಿಂಟಲ್ ರೈತರಿಗೆ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಫ್ರೀಯಾಗೂ ಕೊಟ್ಟಿದೀವಿ ಕಳೆದ ವರ್ಷ. ನಿಮ್ಗೆ ಯಾರಾದ್ರೂ ರೈತರು ಬೇಕಂದ್ರೆ ಬಬ್ಬೂರ್ ಫಾರ್ಮಿಗೆ ಬಂದ್ರೆ ಈ CLMV-1 ಅನ್ನೋದೊಂದು ವೆರೈಟಿ ಸಾಮೆದಿದೆ. ಇನ್ನ ನವಣೆನಲ್ಲಿ DHFT-109-3 ಅಂತಿದೆ. ಎಲ್ಲಾವುದು ಯಾವ್ದು ಏನು 90 ದಿನದ ಮೇಲೆ ಹೋಗಲ್ಲ ಯಾವ್ದೇ ಸಿರಿಧಾನ್ಯ. ಹಾರ್ಕ ಒಂದು 90-100-105 ದಿನದವರೆಗೂ ಬರುತ್ತೆ. ಇನ್ನೆಲ್ಲಾ ಸಿರಿಧಾನ್ಯಗಳು 85-90 ದಿನದಲ್ಲೇ ಕಟಾವಿಗೆ ಬರುತ್ತೆ. DHFT-109-3 ಅಂತಿದೆ, ಇದು ತುಂಬಾ ಚೆನ್ನಾಗಿದೆ, ಇಳುವರಿ ಕೊಡುತ್ತೆ. ಅದೇ SIA-326 ಅಂತಿದೆ, SIA-3156 ಅಂತಿದೆ, ಇದು ನವಣೆ ತಳಿಗಳು. ಅದೇ ರೀತಿ ಹಾರ್ಕದಲ್ಲೂ RK-390-25 ಅಂತಿದೆ, RBK-155 ಅಂತಿದೆ. ಇವೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಗೊಂಡಿರೋದು, ಇವೆಲ್ಲ ಆಲ್ಮೋಸ್ಟ್ 95-100 ದಿನ ಕಟಾವಿಗೆ ಬರುತ್ತೆ, ಒಳ್ಳೆ ಇಳುವರಿ ಕೊಡುತ್ತೆ. ಎಲ್ಲ ಅದನ್ನು ಈಗ ರಾಗಿಯಲ್ಲಿ ಯಾವ್ಯಾವ ತಳಿಗಳಿದೆ? ರಾಗಿನಲ್ಲಿ ನಾವು ನೋಡಕ್ಕೆ ರಾಗಿನಲ್ಲಿ ತುಂಬಾ ತಳಿಗಳಿದೆ, ಅದ್ರಲ್ಲಿ ಮತ್ತೆ ಅಲ್ಪಾವಧಿ ಭಾಗಕ್ಕೆ ಸೂಕ್ತವಾದ ತಳಿಗಳು ನಮ್ಮ ಭಾಗಕ್ಕೂ ನಾವು ಯಾವಾಗ ಬಿತ್ತನೆ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ಬೇಕು. ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಂತ 3 ತರ ವಿಂಗಡಣೆ ಮಾಡ್ತೀವಿ ರಾಗಿನಲ್ಲಿ. ನಾವೇನಾದ್ರೂ ಈಗ ಮಳೆ ಬೇಗ ಬಂತು, ಈಗಲೇ ಮೇ ಜೂನ್ಗೆ ಹಾಕ್ತಿವಿ ಅಂತಂದ್ರೆ ದೀರ್ಘಾವಧಿ ತಳಿಗೆ ಹೋಗ್ಬೋದು. ದೀರ್ಘಾವಳಿ ತಳಿ MR-1 ಇದೆ, MR-6 ಇದೆ, KMR-301 ಅಂತಿದೆ. ಈ MR-1 MR-6 ಎಲ್ಲ ಅವರಿಗೆ ಕೃಷಿ ಇಲಾಖೆಲ್ಲೂ ಸಬ್ಸಿಡಿಲೂ ಸಿಗುತ್ತೆ ಬೀಜ. ಅದೇ ರೀತಿ PR-202 ಅಂತಾನು ಇದೆ, ಇವೆಲ್ಲ ಸಬ್ಸಿಡಿಲೂ ಸಿಗುತ್ತೆ. ಮತ್ತೆ ಕೆಂಪು ರಾಗಿ ಬರುತ್ತೆ, ಮತ್ತೆ ಮೇವಿನ ಇಳುವರಿನೂ ಚೆನ್ನಾಗಿ ಕೊಡುತ್ತೆ. ಇದು ಧಾನ್ಯದ ಇಳುವರಿನೂ 30-35 ಕ್ವಿಂಟಲ್ ವರೆಗೂ ಬರುತ್ತೆ. ಅಂದ್ರೆ ಇದು 120 ದಿನದವರೆಗೂ ಬರುತ್ತೆ, 4 ತಿಂಗಳು ಅಂದ್ರೆ ಮೇ ಜೂನ್ಗೆ ಹಾಕ್ತಿವಿ ಅಂದ್ರೆ ಇದನ್ನ ಹಾಕ್ಬಹುದು. ಮತ್ತೆ ಮಧ್ಯಮಾವಧಿ ತಳಿ ಅಂತ ಬಂತು ಅಂದ್ರೆ ಜೂನ್ ಅಲ್ಲಿ ಮಳೆ ಆಗಿಲ್ಲ, ಜುಲೈಗೆ ಏನಾದ್ರು ಹಾಕ್ತಿವಿ ಅಂತಂದಾಗ ಮಧ್ಯಮಾವಧಿ ತಳಿಗೆ ಹೋಗ್ಬೋದು. ಮಾಡಬಹುದು. ಅದರಲ್ಲಿ ಎಂಎಲ್ 365 ಅಂತಿದೆ, ಜಿಪಿಯು 28 ಇದೆ, ಜಿಪಿಯು 67 ಅಂತಿದೆ. ಇವು ಬೆಂಕಿ ರೋಗಕ್ಕೆ ನಿರೋಧಕತೆ ಹೊಂದಿದೆ. ಎಲ್ಲ ತಳಿಗಳು ಚೆನ್ನಾಗಿ ಇಳುವರಿ ಕೊಡುತ್ತೆ. ಆಲ್ಮೋಸ್ಟ್ 25-30 ಕ್ವಿಂಟಲ್ ವರೆಗೂ ಒಂದು ಹೆಕ್ಟೇರ್ಗೆ ಕೊಡುತ್ತೆ. ಹೊಸದುರ್ಗದಲ್ಲೇ ನೋಡಿದೀನಿ, ಇನ್ನು ಈಗ ಮೇ ಜೂನ್ಗೆ ಸಿರಿಧಾನ್ಯ ಹಾಕ್ತಾರೆ, ಈ ಸಾಮೆ ನವಣೆ ಅದಾದ್ರೂ ಮೇ ಜೂನ್ ಜುಲೈಗೆಲ್ಲ ಕಟಾವ್ ಆಗ್ಬಿಡುತ್ತೆ. ಆಗಸ್ಟ್ ಗೆ ಅವರು ನೆಕ್ಸ್ಟ್ ಕಡ್ಲೆಗೆ ಹೋಗ್ತಾರೆ, ಇಲ್ಲ ರಾಗಿ ಹಾಕ್ತಾರೆ ಹೆಚ್ಚಾಗಿ. ಅವಾಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ರಾಗಿ ಹಾಕ್ತೀವಿ ಅಂದಾಗ ಅಲ್ಪಾವಧಿ ನಮ್ಗೆ ಯಾವಾಗ 90 ದಿನಕ್ಕೆ ಕಟಾವಿಗೆ ಬರಂತ ಹೋಗ್ಬೇಕು. ಯಾಕಂದ್ರೆ ಆಗಸ್ಟ್ ಹಾಕ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಗಿಬೇಕು, ಅಕ್ಟೋಬರ್ ನವಂಬರ್ ಆಮೇಲೆ ಮಳೆ ಇರಲ್ಲ. ಸೊ ಹಂಗಾಗಿ ಕೆಎಂಆರ್ 630 ಅಂತಿದೆ, ಮತ್ತೆ ಅದು ಗಿಡ್ಡ ತಳಿ, ಮತ್ತೆ ಒಳ್ಳೆ ಇಳುವರಿ ಕೊಡುತ್ತೆ. ಕೆಎಂಆರ್ 630 ಹೊಸದಾಗಿ ಬಿಡುಗಡೆಗೊಂಡಿರೋ ತಳಿ, ಟೂನಾಟ್ ಅಂತ ಒಂದಿದೆ, PR 202, ಅದ್ ಸ್ವಲ್ಪ ದೀರ್ಘಾವಧಿ ತಳಿ. ಮುಂಚೆ ಹಾಕೋಣದಾದ್ರೆ ಹಾಕೋಬಹುದು, ಲೇಟ್ ಆಗಿ ಹಾಕೋದಾದ್ರೆ GPU 45, KMR 630, GPU 48 ಇದನ್ನ ಹಾಕೋಬಹುದು. ಮೇಡಮ್, ಈಗ ಹೇಳಿದ್ರೆ ನೀವು ಮಧ್ಯಮಾವಧಿ, ಅಲ್ಪಾವಧಿ, ದೀರ್ಘಾವಧಿ ಅಂತ ಹೇಳಿದ್ರ, ಈಗ ಯಾವುದೇ ಆಗಿರಲಿ ನಮಗೆ ರಾಗಿ ಅಂತಂದ್ರೆ ಒಂದೇ ಇಳುವರಿ ಬರುತ್ತಾ, ಏನು ಅಲ್ಪಾವಧಿನೇ ಬೇರೆ ಇಳುವರಿ ಬರುತ್ತೆ, ಮಧ್ಯಮಾವಧಿ ಬೆಳೆ ಇಳುವರಿ ಬರುತ್ತೆ, ದೀರ್ಘಾವಧಿ ತಳಿಗಳೇ ಇಳುವರಿ ಬದಲಾವಣೆ ಆಗುತ್ತಾ? ಬದಲಾವಣೆ ಆಗುತ್ತೆ, ಯಾಕಂದ್ರೆ ನಾವು ಹೆಚ್ಚು ದಿನ ಬಿಟ್ಟಷ್ಟು ಅದೇನೋ ಡಿಫ್ರೆನ್ಸ್ ಇರಲೇಬೇಕಲ್ಲ. ನಾವು ದೀರ್ಘಾವಧಿ ತಳಿಲಿ ಇಳುವರಿ ಹೆಚ್ಚು ನೋಡಬಹುದು, ಮಧ್ಯಮಾವಧಿ ಮೀಡಿಯಮ್, ಅಲ್ಪಾವಧಿ ಮಧ್ಯಮಾವಧಿಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ, ಒಂದು 3-4 ಕ್ವಿಂಟಲ್ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ದೀರ್ಘಾವಧಿ ತಳಿಲಿ ಒಳ್ಳೆ ಇಳುವರಿ ಇರುತ್ತೆ, ಮತ್ತೆ ಮೇವಿನ ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಹೈನುಗಾರಿಕೆ ಮಾಡೋಂಥವ್ರಿಗೆ ರಾಗಿನ ರೈತರು ಬರೀ ಇದಕ್ಕಷ್ಟೇ ಬಳಸಲ್ಲ, ರಾಗಿಗಾಗಿ ಮೇವಿಗೂ ಕೂಡ ಸೇರಿ ಬೆಳೀತಾರೆ. ಹಂಗಾಗಿ ರಾಗಿ ಹುಲ್ಲುನು ಚೆನ್ನಾಗಿ ಸಿಗುತ್ತೆ ಅಲ್ಲಿ ದೀರ್ಘಾವಧಿ ತಳಿ ಬೆಳೆಸಿದ್ರೆ. ಅಂದ್ರೆ ಈ ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತಂದ್ರೆ ಇಂತಿಷ್ಟೇ ಕಾಲ ಅಂತ ಏನಿಲ್ಲ, ಇದನ್ನ ವರ್ಷದ ಯಾವ ಕಾಲದಲ್ಲಿ ಬೇಕಾದ್ರೆ ಬೆಳಿಬಹುದು, ಒಳ್ಳೆ ಇಳುವರಿ ತಗೊಳ್ಬಹುದು ಅಂತ ಹೇಳ್ತೀರಾ? ಅಂದ್ರೆ ಅಕ್ಟೋಬರ್ ನವೆಂಬರ್ ನಂತರ ಬಿತ್ತನೆ ಮಾಡಿದ್ರೆ ಅಷ್ಟು ಇದು ಜರ್ಮಿನೇಷನ್ ಚೆನ್ನಾಗಿ ಬರಲ್ಲ. ಚಳಿ ಜಾಸ್ತಿ ಆದಾಗ ಸ್ವಲ್ಪ ಲೇಟ್ ಆಗ ಜರ್ಮಿನೇಷನ್, ಅಷ್ಟು ನೀಟಾಗಿ ಇದು ಗಿಡ ಮೇಲೆ ಬರಲ್ಲ, ಇಳುವರಿ ಬರಲ್ಲ, ಈ ಗಿಡನೇ ಮೇಲೆ ಬರಲ್ಲ, ದಷ್ಟಪುಷ್ಟವಾಗಿ ಬರಲ್ಲ, ನಾವು ಹಾಕಿದಷ್ಟು ಬೀಜಗಳು ಜರ್ಮಿನೇಷನ್ ಬರಲ್ಲ ನಮ್ಗೆ. ಹಂಗಾಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಹಾಕ್ಬಹುದು, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಬಿತ್ತನೆ ಮಾಡಿದ್ರೆ ಸರಿ ಹೋಗಲ್ಲ. ಇನ್ನು ಜನವರಿ ಫೆಬ್ರವರಿ ನೀರಾವರಿ ಇದ್ದವ್ರು ಬೇಸಿಗೆಯಲ್ಲಿ ಬಿತ್ತನೆ ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ. ಈಗ ಸಾಕಷ್ಟು ಹೊಸ ಹೊಸ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರಾ, ಈಗ ಹೊಸ ಹೊಸ ತಳಿಗಳನ್ನ ತಂದು ಹಾಕಿದಾಗ ಹೆಚ್ಚಿನ ಇಳುವರಿ ನಾವು ಪಡಿಬಹುದು ಅಂತ ಹೇಳಿದ್ರ, ಈಗ ಎಲ್ಲೋ ಒಂದ್ ಕಡೆ ನಮ್ಮ ರೈತರು ಯಾರು ಸಹ ನಮ್ಮ ಕಡೆ ಬಂದು ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಗಿರ್ಬೋದು, ಕೃಷಿ ಇಲಾಖೆಯಲ್ಲಿ ಆಗಿರ್ಬೋದು, ವಿಚಾರ ಮಾಡದೆ ಅವರು ಮನೆ ಬೀಜನೆ ಬಿತ್ತಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರ, ಅಂದ್ರೆ ಇದು ಏನಾದ್ರೂ ಇಳುವರಿ ಮೇಲೆ ಏನಾದ್ರೂ ಕುಂಠಿತ ಆಗುತ್ತಾ? ಇದ್ರ ಬಗ್ಗೆ ಅವ್ರಿಗೆ ಇಳುವರಿ ಸ್ವಲ್ಪ ಕಡಿಮೆ ಬರ್ತಿರ್ಬೋದು, ಹೊಸ ತಳಿಗಳನ್ನ ಬಳಸಿದ್ರೆ ಇನ್ನೊಂದು 20% ಇಳುವರಿ ಹೆಚ್ಚಾಗಿ ಬರ್ಬೋದು ಅವರಿಗೆ, 4-5 ಕ್ವಿಂಟಲ್ ಬರ ಕಡೆ 5-6 ಕ್ವಿಂಟಲ್ ಇರ್ಬೋದು ಹೊಸ ಹೊಸ ತಳಿ ಬಳಸಿದ್ರೆ. ಹಂಗಾಗಿ ಹೊಸ ತಳಿಗಳನ್ನ ಬಳಸ್ರಿ ಅಂತ ರೈತರಿಗೆ ನಾವು ಉತ್ತೇಜನ ನೀಡ್ತೀವಿ. ಆದಷ್ಟು ಹೊಸ ಹೊಸ ತಳಿಗಳನ್ನ ಅವ್ರು ಬಳಸಿದ್ದೆ ಆದ್ರೆ ಹೆಚ್ಚಿನ ಒಂದು ಇಳುವರಿ ಪಡಿಬಹುದು ಅಂತ ಹೇಳಿ. ಹೊಸ ತಳಿಗಳು ಅಭಿವೃದ್ಧಿ ಮಾಡದೆ ಮೊದಲನೇ ನಿಟ್ಟಿನಲ್ಲಿ ನಾವು ಇಳುವರಿ ಹೆಚ್ಚು ಮಾಡಕ್ಕೆ ಇನ್ಯಾವ್ದನ್ನು ನೋಡಲ್ಲ. ಫಸ್ಟ್ ಇಳುವರಿ ಜಾಸ್ತಿ ಇರದ್ಯಾ, ನಾವೇನ್ ಬೆಳೀತಾ ಇದೀವಿ ಅದಕ್ಕಿಂತ ಇಳುವರಿ ಚೆನ್ನಾಗಿದ್ಯಾ ನೋಡೇ ನಾವು ಟೆಸ್ಟ್ ಮಾಡೇನೆ ಬಿಡುಗಡೆಗೊಳಿಸಿರ್ತೀವಿ. ಹಂಗಾಗಿ ಅವ್ರು ಏನ್ ಬೆಳೀತಾ ಇದಾರೋ ಅದಕ್ಕಿಂತ ಇಳುವರಿ ಚೆನ್ನಾಗೇ ಇದೆ ಹೊಸ ತಳಿಗಳು. ಮತ್ತೆ ಹೊಸ ತಳಿ ಬಿಡುಗಡೆ ಮಾಡುವಾಗ ನಾವು 3 ವರ್ಷ ಟೆಸ್ಟ್ ಮಾಡಿರ್ತೀವಿ, 3 ವರ್ಷನೂ ನಾವೇನ್ ಬೆಳಿತೀವೋ ಅದಕ್ಕಿಂತ 10% ಹೆಚ್ಚಾಗಿ ಇಳುವರಿ ಬಂದ್ರೆ ಬಿಡುಗಡೆಗೊಳಿಸಿರ್ತೀವಿ. ಹಂಗಾಗಿ ಅವರು ಹೊಸ ತಳಿಗಳನ್ನ ಬಳಸೋದ್ರಿಂದ ಇಳುವರಿ ಹೆಚ್ಚು ಪಡಿಬಹುದು. ಈಗ ಹೊಸ ಹೊಸ ತಳಿಗಳನ್ನ ನೀವು ಹೊರ ತಂದಾಗ ರೈತರಿಗೆ ಪರಿಚಯ ಮಾಡಿಕೊಟ್ಟಾಗ, ಅಂದ್ರೆ ಆ ಒಂದು ತಳಿಯ ಒಂದು ಬೀಜಗಳನ್ನ ರೈತರ ಮಟ್ಟದಲ್ಲಿ ಕೃಷಿ ಜಮೀನಿನಲ್ಲಿ ಬೆಳೀತಾರೆ ಅಥವಾ ಯಾವ ರೀತಿ ಮೇಡಮ್? ನಾವು ಹೊಸ ತಳಿಗಳನ್ನ ಮಾಡುವಾಗ ಫಸ್ಟ್ ನಮ್ಮ ಸ್ಟೇಷನ್ ಅಲ್ಲಿ ಫಸ್ಟ್ 1 ವರ್ಷ 2 ವರ್ಷ 3 ವರ್ಷ ಟೆಸ್ಟ್ ಮಾಡ್ತೀವಿ. ಈಗ ನಾವೇನೋ ಒಂದು 10 ತರದ್ದು ಹೊಸ ಕಂಡಿರ್ತೀವಿ, 10-20 ತಳಿ ಹೊಸ ಹೊಸ ವೆರೈಟಿನ, ಅದ್ರಲ್ಲಿ 2-3 ಯಾವ್ದು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನ ಮಾತ್ರ ತಗೊಂಡು ರೈತರುಗಳ ಹೊಲದಲ್ಲೂ ಟೆಸ್ಟ್ ಮಾಡ್ತೀವಿ 2 ವರ್ಷ. ಅಲ್ಲೂ ಚೆನ್ನಾಗಿ ಬಂತಂದ್ರೆ ಆಮೇಲೆ ಬಿಡುಗಡೆ, ಏನು ಬಿಡುಗಡೆಗೊಳಿಸೋದ್ರಲ್ಲಿ ಅದರಲ್ಲೂ ಸ್ಟೆಪ್ಸ್ ಇದೆ. ಫಸ್ಟ್ ಮಲ್ಟಿ ಲೊಕೇಶನ್ ಟ್ರಯಲ್ ಇದೆ, ಆಮೇಲೆ ಫಾರ್ಮ್ ಟ್ರಯಲ್ಸ್ ಇದೆ, ಆಮೇಲೆ ಲಾಸ್ಟ್ ಸ್ಕೇಲ್ ಡೆಮಾನ್ಸ್ಟ್ರೇಷನ್. ಏನ್ ಫಾರ್ಮ್ ಟ್ರಯಲ್ ಅಂತೀವೋ ಇದನ್ನ ನಾವು ಕೃಷಿ ಇಲಾಖೆ ಮುಖಾಂತರ ರೈತರು ಹೊಲದಲ್ಲೇನೆ ಮಾಡೋದು. ಅದನ್ನ ನಾವು ಹಳೆ ತಳಿ ಏನ್ ಅವ್ರು ಬೆಳೀತಾ ಇದಾರೋ ಅದನ್ನು ಮತ್ತೆ ನಾವು ಹೊಸದ ಏನ್ ಅಭಿವೃದ್ಧಿಗೊಳಿಸಿದೀವೋ ಆ ತಳಿನ ಎರಡನ್ನೂ ಹಾಕಿ ಟೆಸ್ಟ್ ಮಾಡ್ತೀವಿ. ಅದಕ್ಕಿಂತ ಇದೇನಾದ್ರೂ ಒಂದು 10-15% ಇಳುವರಿ ಹೆಚ್ಚು ಬಂದಾಗ ಅದನ್ನ ಬಿಡುಗಡೆಗೆ ಹೋಗುತ್ತದೆ. ಈಗ ಸಾಮಾನ್ಯವಾಗಿ ಯಾವುದೇ ಸಿರಿಧಾನ್ಯ ಬೆಳೆಯಬೇಕು ಅಂದ್ರೆ ನಮ್ಮ ರೈತರು ಆ ಒಂದು ಬಿತ್ತನೆ ಬೀಜಗಳಿಗೆ ಏನಾದರೂ ಈ ಒಂದು ಬೀಜೋಪಚಾರ ಮಾಡಬೇಕಾಗುತ್ತಾ? ಬೀಜೋಪಚಾರ ಎಲ್ಲದಕ್ಕೂ ಬೇಕಾಗಲ್ಲ. ಆಸ್ಪರ್ಜಿಲಸ್ ಮತ್ತೆ ಅಜೋಸ್ಪರ್ಲಮ್ ಅಂತಿದೆ, ಅದನ್ನ ಸ್ವಲ್ಪ ಬೀಜೋಪಚಾರ ಮಾಡೋದ್ರಿಂದ ನಾರ್ಮಲಿ ಸಿರಿಧಾನ್ಯಗಳಲ್ಲಿ ಯಾವ್ದು ಮಾಡಲ್ಲ. ಯಾಕಂದ್ರೆ ನೀವ್ ಹೇಳಿದ್ರ ಸಿರಿಧಾನ್ಯಗಳಿಗೆ ಯಾವುದೇ ಕೀಟ ಬಾಧೆಗಳು ಇಲ್ಲ, ರೋಗ ಬಾಧೆ ಏನು ಇಲ್ಲ ಅಷ್ಟು. ಹಂಗಾಗಿ ಸಾರು ಏನ್ ನಾರ್ಮಲಿ ಬಳಸಲ್ಲ, ಮಾಡೋದಾದ್ರೆ ಮಾಡಬಹುದು, ನಮ್ಗೆ ಇದು ಬೇರೆ ಯಾವ್ದು ರೋಗ ಇದ್ದಿರಲ್ಲ. ಮತ್ತೆ ಚೆನ್ನಾಗೆ ಈ ವಾತಾವರಣದಲ್ಲಿರೋ ಪೋಷಕಾಂಶ, ಇದು ಏನು ನೈಟ್ರೋಜನ್ ಅಂತ ಫಾಸ್ಫರಸ್ ಹಿಡಿದಿಟ್ಕೊಳ್ಳೋ ಗುಣ ಹೆಚ್ಚಿರುತ್ತೆ. ಒಟ್ಟಾರೆ ಹೆಚ್ಚಾಗಿ ಮಳೆ ಬಂದ್ರೂ ಈ ಬೆಳೆಯನ್ನ ಯಶಸ್ವಿಯಾಗಿ ಬೆಳೆಯಬಹುದು. ಒಂದ್ ವೇಳೆ ಮಳೆ ಕೊರತೆ ಆದ್ರೂ ಅಲ್ಪ ಸ್ವಲ್ಪ ತೇವಾಂಶದಲ್ಲೇ ಯಶಸ್ವಿಯಾಗಿ ಈ ಸಿರಿಧಾನ್ಯಗಳನ್ನ ಬೆಳೆಯಬಹುದು ಅಂತ ಹೇಳ್ತೀರಾ? ಬಿತ್ತನೆ ಮಾಡಿ ಒಂದ್ ಸ್ವಲ್ಪ ಮೇಲೆ ಇಲ್ಲ ತೆಂಡೆ ಬರೋವರೆಗೂ ಒಂದ್ ಸ್ವಲ್ಪ ಮಳೆ ಬಂದ್ರೆ, ಆಮೇಲೆ ಒಂದೊಂದ್ ತಿಂಗಳು ಮಳೆ ಇಲ್ದಿದ್ರು ಅದು ಬೆಳ್ಕೊಳುತ್ತೆ. ಆಮೇಲೆ ನಾವು ಲೇಟ್ ಆಗಿ ಮಳೆ ಬಂದ್ರು ಅದು ತಡೆಯ ಶಕ್ತಿ ಇರುತ್ತೆ ಸಿರಿಧಾನ್ಯಗಳಿಗೆ. ಮತ್ತೆ ಕಾಳು ಕಟ್ಟ ಟೈಮಲ್ಲಿ ಒಂದ್ ಸ್ವಲ್ಪ ಮಳೆ ಬಂದ್ರೆ ಚೆನ್ನಾಗಿ ಕಾಳು ಕಟ್ಟುತ್ತೆ. ಹಂಗಾಗಿ ಹೆಚ್ಚು ಮಳೆ ಏನ್ ಬೇಕಾಗಲ್ಲ. ಮೆಕ್ಕೆಜೋಳಕ್ಕೆ ಎಷ್ಟು ಬೇಕಾ ತೇವಾಂಶ ಅಷ್ಟೇನ್ ಬೇಕಾಗಲ್ಲ, ಅಷ್ಟೊಂದು ಬೇಕಾಗಲ್ಲ ಇದಕ್ಕೆ. ಈಗ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ಬೆಳಿಲಿ ಅಂತ ಹೇಳಿ ನಮ್ಮ ರೈತರಿಗೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಿ ಮೇಡಮ್, ಒಬ್ಬ ತಳಿ ಶಾಸ್ತ್ರಜ್ಞರಾಗಿ? ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಹೊಸದುರ್ಗನ್ ಸಿರಿಧಾನ್ಯ ನಾಡು ಅಂತಾನೆ ನಾಮಫಲಕ ಮಾಡಿದ್ದಾರೆ, ಹೆಸರು ಬೋರ್ಡೆ ಹಾಕಿದ್ದಾರೆ. ಈಗ ಚಿತ್ರದುರ್ಗನೇ ಸಿರಿಧಾನ್ಯ ನಾಡು ಅನ್ನಂಗಾಗಿದೆ. ಬಟ್ ಏನಂತಂದ್ರೆ, ಈ 30,000 hectare ಅಲ್ಲಿ 27,000 ಸಾಮೆ ಅಷ್ಟೇ ಇದೆ, ಫುಲ್ ಕಂಪ್ಲೀಟ್ ಏರಿಯಾ. ಅದೇ ರೀತಿ ಸಾಮೆ ಒಂದನ್ನೇ ಬೆಳಿಬೇಡ್ರಿ. ಈಗ ಒಂದೇ ಸತಿ ಹೆಂಗಾಗುತ್ತೆ ಅಂದ್ರೆ, ಟೊಮೆಟೊ ಎಲ್ಲ ರೈತರು ಒಂದೇ ಸತಿ ಬೆಳೀತಾರೆ, 1 rupee ಕೆಜಿಗೆ ಬಂದ್ಬಿಡುತ್ತೆ. ಯಾರವಾಗ ಯಾರು ಹಾಕಲ್ಲ ಅವಾಗ 100 rupee ಕೆಜಿ ಆಗತ್ತೆ. ಅದೇ ರೀತಿ ಸಾಮೆ ಒಂದನ್ನೇ ಎಲ್ಲರೂ ಬೆಳೆಯೋದ್ರಿಂದ, ಹೆಂಗ ಪಕ್ಕದವರು ಯಾರೋ ರೈತರು ಸಾಮೆ ಬೆಳೆದ್ರು ಇವರು ಸಾಮೆ, ಹಂಗೆ ಎಲ್ಲರೂ ಸಾಮೆ ಸಾಮೆನೆ ಬೆಳೀತಾ ಇದಾರೆ. ಅದೇ ರೀತಿ ಬೇರೆ ಸಿರಿಧಾನ್ಯ, ಅವಣೆ ಇರ್ಬೋದು, ಕೊರ್ಲೆ ಇರ್ಬೋದು, ಕೊರ್ಲೆಗೆ ಹೆಚ್ಚು ರೇಟ್ ಇದೆ ಮಾರ್ಕೆಟ್ ಅಲ್ಲಿ. ಈ ನಾವೆಲ್ಲಾ ಸಿರಿಧಾನ್ಯ ಕಂಪೇರ್ ಮಾಡಿದ್ರೆ ಕೊರ್ಲೆಗೆ ಹೆಚ್ಚು ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆ. ಮತ್ತೆ ಇಡೀ ನಮ್ಮ ಭಾರತದಲ್ಲಿ ಕೊರ್ಲೆ ಸಂಶೋಧನೆ ಏನೂ ಆಗ್ತಾ ಇಲ್ಲ, ಎಲ್ಲೂ ಬೆಳೀತಾನೂ ಇಲ್ಲ. ನಮ್ ಕರ್ನಾಟಕದಲ್ಲೇನೆ ಕೊರ್ಲೆ ಬೆಳೆಯೋದು, ಮತ್ತೆ ಕರ್ನಾಟಕದಲ್ಲಿ ಬಂದ್ರೆ ಮತ್ತೆ ತುಮಕೂರು ಚಿತ್ರದುರ್ಗನೇ ಮತ್ತೆ ಕೊರ್ಲೆ ಬೆಳೆಯೋದು. ಹಂಗಾಗಿ ಕೊರ್ಲೆನೂ ಸ್ವಲ್ಪ ಹೆಚ್ಚು ಬೆಳೆಯೋದ್ರಿಂದ ಇಲ್ಲಿ ಹೆಚ್ಚು ಬೆಳೀತಾರೆ ಅನ್ನೋದು ಇದಾದ್ರೆ ಮಾರ್ಕೆಟಿಂಗ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಇನ್ನು ಮುಂದಿನ ದಿನ ಹೆಚ್ಚು ರೇಟ್ ಸಿಗುತ್ತೆ. ನಾವು ಈಗ ನೋಡ್ಬೋದು ಮಾರ್ಕೆಟ್ ಅಲ್ಲಿ ಸಾಮೆ ನವಣೆ ಎಲ್ಲ 100, 120, 130 rupees ಕೆಜಿ ಇದೆ. ಅದೇ ನೀವು ಕೊರ್ಲೆ ಅಕ್ಕಿ ಹೋಗಿ 200 rupees ಮೇಲಿದೆ ಅಕ್ಕಿ, ಒಂದ್ ಕೆಜಿ ಅಕ್ಕಿನೇ. ಹಂಗಾಗಿ ಬರೀ ಸಾಮೆ ಒಂದನ್ನೇ ಬೆಳಿಬೇಡ್ರಿ, ಇತರೆ ಸಿರಿಧಾನ್ಯ ನವಣೆ ಇದೆ, ಬರ್ಗು ಇದೆ, ಬರ್ಗುನು ಹೆಚ್ಚು ಇಳುವರಿ ಕೊಡುತ್ತೆ, ಮತ್ತೆ 75 days ಕಟಾವಿಗೆ ಬರುತ್ತೆ. ಕೊರ್ಲೆ ಬೆಳೀರಿ, ಒಳ್ಳೆ ಮಾರ್ಕೆಟ್ ರೇಟ್ ಇದೆ. ಎಲ್ಲಾ ಸಿರಿಧಾನ್ಯಗಳನ್ನು ಬೆಳೀರಿ, ಒಂದನ್ನೇ ಬೆಳಿಬೇಡ್ರಿ. ಈಗ ನೀವ್ ಹೇಳಿದ್ರಿ ಹೊಸದುರ್ಗ ತಾಲೂಕಿನಲ್ಲಿ ಹೆಚ್ಚಾಗಿ ಸಾಮೆಯನ್ನ ಅಷ್ಟೇ ಬೆಳೀತಾ ಇದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ರೈತರಿಗೆ ಮಾಹಿತಿ ಕೊರತೆನ ಇರಬಹುದು ಮೇಡಮ್? ನಾನು ಹೋಗಿ ವಿಚಾರಿಸಿ, ನಾವು ಸುಮಾರು ಟ್ರೈನಿಂಗ್ ಮಾಡಿದ್ವಿ ಹೋದ ವರ್ಷ, ರೈತರು ಹೊಲದ ಹತ್ರನೇ ರೈತರ ಹಳ್ಳಿಗಳಲ್ಲೇ ಹೋಗಿ ಟ್ರೈನಿಂಗ್ ಎಲ್ಲ ಮಾಡಿದ್ವಿ. ಅವರಿಗೆ ಬೀಜಗಳು ಲಭ್ಯತೆ ಇಲ್ಲ ನಾನು ಕೇಳಿದ್ದ ಪ್ರಕಾರ ಅವರಿಗೆ, ಮತ್ತೆ ಹಿಂಗ್ ಬೆಳಿಬೇಕು ಗೊತ್ತಿಲ್ಲ, ಇದೇ ತರ ಸಾಮೆ ತರನೇ ಬೆಳಿಬಹುದಾ ಅನ್ನೋದನ್ನು. ಹಂಗಾಗಿ ರೈತರಿಗೆ ಯಾರನ್ನ ಒಂದ್ ಸ್ವಲ್ಪ ಜನಕ್ಕಂಗೆ ನಾವು ಮೋಟಿವೇಟ್ ಮಾಡಿದ್ರೆ ಹೆಚ್ಚಾಗಬಹುದು ಏರಿಯಾ ಮುಂದೆ. ಈ ಒಂದು ಸಿರಿಧಾನ್ಯಗಳನ್ನ ಯಾವ ರೀತಿ ಬೆಳಿಬೇಕು, ತಳಿಗಳ ಬಗ್ಗೆ ಆಗಿರ್ಬೋದು ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ನಮ್ಮ ರೈತರು ಸಂಪರ್ಕ ಮಾಡಬಹುದು? ನಾನು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಿರಿಧಾನ್ಯ ವಿಭಾಗದಲ್ಲಿ ಮುಖ್ಯಸ್ಥರ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಿರಿಧಾನ್ಯ ಬಗ್ಗೆನೆ ಸಂಶೋಧನೆ ನಡೆಸ್ತಾ ಇರೋದು. ಭಾರತದಲ್ಲಿ ಯಾವ್ಯಾವ ತರ ಸಿರಿಧಾನ್ಯ ಎಲ್ಲಾ ಕಡೆದು ಕಲೆಕ್ಟ್ ಮಾಡಿ ಯಾವ್ದು ಚೆನ್ನಾಗಿ ಬರುತ್ತೆ ನಮ್ಮ ಅಲ್ಲಿ, ಅದ್ರ ಬಗ್ಗೆ ಎಲ್ಲಾದನ್ನು ಸಂಶೋಧನೆ ಮಾಡ್ತಾ ಇದೀವಿ. ಬರೀ ಸಾಮೆ ಅಷ್ಟೇ ಅಲ್ಲ, ಸಾಮೆ ನವಣೆ ಕೊರ್ಲೆ ಹಾರ್ಕ ಉದ್ಲು ರಾಗಿ ಎಲ್ಲಾದ್ರ ಬಗ್ಗೆನೂ ಸಂಶೋಧನೆ ನಡೆಸ್ತಾ ಇದೀವಿ. ಮೇ ಜೂನ್ ಅಲ್ಲಿ ನೀವು ಅಲ್ಲಿಗೆ ಬಂದ್ರೆ ಎಲ್ಲಾ ತರದ್ದು ನಮ್ಮ ಫೀಲ್ಡ್ ಅಲ್ಲೂ ಹಾಕಿರ್ತೀವಿ, ನೋಡಿ ನಿಮಗೆ ಯಾವ್ ಚೆನ್ನಾಗಿದೆ ಬಂದು ಬೀಜ ಏನಾದ್ರು ಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಬಿಡುಗಡೆಗೊಂಡಿರೋ ತಳಿ ಆದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಇರುತ್ತೆ. ಸೊ ಏನಾದ್ರು ಇದ್ರ ಬಗ್ಗೆ ಬೆಳೆಯೋದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ, ಮತ್ತೆ ಇದ್ರದ್ದು ಬೀಜಗಳು ಸ್ವಲ್ಪ ಬೇಕಂದ್ರೆ ನಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 8147449821. ಮತ್ತೊಮ್ಮೆ 8147449891 ಈ ನಂಬರ್ಗೆ ಸಂಪರ್ಕಿಸಬಹುದು. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಸಿರಿಧಾನ್ಯಗಳ ಮಹತ್ವ ಹಾಗೂ ಈ ಒಂದು ಸಿರಿಧಾನ್ಯಗಳಲ್ಲಿ ನೂತನ ತಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತರಿಗೂ ಧನ್ಯವಾದಗಳು. ಇದುವರೆಗೂ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳ ನೂತನ ತಳಿಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತಳಿ ಶಾಸ್ತ್ರಜ್ಞರಾದ ಡಾಕ್ಟರ್ ಸಿ ನಂದಿನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಒಂದು ಪ್ರಕಟಣೆ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. Thank you.